ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕೃಷಿ ಮಹಾವಿದ್ಯಾಲಯ ಗಂಗಾವತಿಯ ಕೀಟಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವಿಬ್ಬರೂ ಕೂಡಿ ಈ ಒಂದು ಜೇನಿನ ಜಗತ್ತಿನ ಬಗ್ಗೆ, ಜೇನಿನ ವಿಸ್ಮಯಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುಳ ಅವರೇ. ನಮಸ್ಕಾರ ಆತ್ಮೀಯ ಬಂಧವರೇ. ಈ ಒಂದು ಜೇನು ಅಂತ ಹೇಳಿದ್ರಿ, ಈ ಜೇನಿನ ಒಂದು ಕುಟುಂಬ, ಅದರ ಒಂದು ಇದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಜೇನು ಯಾಕೆ ಬೇಕು ಈ ಭೂಮಿ ಮೇಲೆ? ಜೇನು ಜೇನುತುಪ್ಪವನ್ನು ಅಷ್ಟೇ ಕೊಡುವುದಿಲ್ಲ, ಜೇನು ಪರಾಗಸ್ಪರ್ಶದ ಮೂಲಕ ಹಲವು ಹಣ್ಣು ಹಂಪಲು ಮತ್ತು ಇತರೆ ತರಕಾರಿಗಳಿಗೆ ಫಲವತ್ತತೆಯನ್ನು ನೀಡುತ್ತದೆ. ಇದು ಕೇವಲ ತನ್ನ ಕುಟುಂಬದ ಮೂಲಕ ಸಮಾಜಕ್ಕೆ ಏನು ತಿಳಿಸುತ್ತದೆಂದರೆ ಸಾಮೂಹಿಕ ಜೀವನ ಹೇಗೆ ನಡೆಸಬೇಕು ಎನ್ನುವುದರ ಮೂಲಕ ಅದರ ಒಂದು ಆದರ್ಶಪ್ರಾಯವಾದಂತಹ ಜೀವನ ಮನುಷ್ಯನಿಗೂ ಸಹ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ, ನಾವು ಅದರ ಅಂತೆ ಯಾಕೆ ಇರಬಾರ್ದು ಅಂತ ಅನಿಸುತ್ತೆ. ಹಾಗಿದ್ದಾಗ ಈ ಒಂದು ಜೇನಿನ ಒಂದು ಕುಟುಂಬ, ಈಗ ನಮ್ಮ ಮನುಷ್ಯರು ನಾವು ಕುಟುಂಬ ಅಂತ ಹೇಳಿದಾಗ ಅಪ್ಪ ಅಮ್ಮ ಗಂಡ ಹೆಂಡತಿ ಮಗು ಮಕ್ಕಳು ಅಜ್ಜಿ ತಾತ ಈ ಥರ ನೋಡ್ತೀವಿ, ಜೇನಿನ ಒಂದು ಕುಟುಂಬ ಅಂದರೆ ಏನೆಲ್ಲ ಇರುತ್ತೆ? ಮನುಷ್ಯರ ಥರನೇ ಜೇನು ಕುಟುಂಬದಲ್ಲಿ ನಾವು ಮೂರು ಸ್ತರಗಳನ್ನು ನೋಡಬಹುದು. ಒಂದು ರಾಣಿ ಜೇನು, ಒಂದು ಗಂಡು ಜೇನು, ಇನ್ನು ಕೆಲಸಗಾರ ಹೆಣ್ಣು ಹುಳುಗಳು. ಸೊ ರಾಣಿ ಜೇನು ಬಂದರೆ ಒಂದು ಜೇನುಗೂಡಿನ ಕುಟುಂಬದಲ್ಲಿ ನಾವು ಕಾಣಬಹುದು ಒಂದೇ ಒಂದು ರಾಣಿಯನ್ನು. ಅದು ಪೂರ್ಣವಾಗಿ ಪೂರ್ಣ ಫಲವತ್ತಾದಂತಹ ಸಂಪೂರ್ಣವಾಗಿ ಬೆಳೆದಿರತಕ್ಕಂತಹ ಒಂದು ಹೆಣ್ಣು ಆ ಕುಟುಂಬದಲ್ಲಿ ಇರುತ್ತೆ. ಅದು ಕುಟುಂಬದ ನಿರ್ಬಂಧತೆಯನ್ನು ತನ್ನ ಅಡಿಪಾಯದಲ್ಲಿ ಇಟ್ಟುಕೊಂಡಿರುತ್ತದೆ ಮತ್ತು ಕುಟುಂಬವನ್ನು ತನ್ನ ಸುವಾಸನೆಗಳಿಂದ ಕುಟುಂಬವನ್ನು ಸಂಭಾಳಿಸುವುದರಲ್ಲಿ ಮುಂದಿರುತ್ತದೆ. ಒಂದು ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಜೇನು ಕುಟುಂಬ ಅಂತ ನಾವು ಕರ್ಕೊಂಡ್ರೆ ಸುಮಾರು ಅದರಲ್ಲಿ 30-40 ಸಾವಿರದಿಂದ 100,000 ತನಕ ಹುಳಗಳಿರುತ್ತೆ. ಅಂದರೆ ಅಷ್ಟೆಲ್ಲ ಹುಳಗಳಿದ್ದರೂ ಸಹ ರಾಣಿ ಮಾತ್ರ ಒಬ್ಬಳೇ ಇರ್ತಾಳೆ, ಪರಿಪೂರ್ಣವಾಗಿ ಬೆಳೆದಿರ್ತಾಳೆ, ಇಡೀ ಕುಟುಂಬವನ್ನು ತನ್ನ ಒಂದು ಹತೋಟಿಯಲ್ಲಿ ಇಟ್ಕೊಂಡಿರ್ತಕ್ಕಂತಹ ಒಂದು ಸಾಮರ್ಥ್ಯ ಅವಳಿಗಿದೆ ಅಂತ ಹೇಳ್ತೀವಿ. ಹಾಗಿದ್ದಾಗ ಸುಮಾರು ಎಷ್ಟು ತತ್ತಿ ಅಥವಾ ಮೊಟ್ಟೆಯನ್ನು ಇಡುವಂಥ ಸಾಮರ್ಥ್ಯ ರಾಣಿಗಿರುತ್ತೆ? ಒಂದು ಕುಟುಂಬದಲ್ಲಿ ಒಂದೇ ರಾಣಿ ಜೇನು ಇರುವುದರಿಂದ ಅದು ತನ್ನ ಕಾಲಮಾನದಲ್ಲಿ 3 ವರ್ಷದಿಂದ 5 ವರ್ಷ ತನಕ ಜೀವಿತಾವಧಿಯನ್ನು ಹೊಂದಿರುತ್ತದೆ. ಆ ಜೀವಿತಾವಧಿಯಲ್ಲಿ ಅದು 20,000-40,000 ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದೆ. ಅದು ಕೇವಲ ಮೊಟ್ಟೆಯನ್ನು ಇಡುವುದಲ್ಲದೆ ಜೇನುಗೂಡಿನ ಕುಟುಂಬವನ್ನು ಒಂದುಗೂಡಿಸುವಲ್ಲಿ ಮತ್ತು ಸಮೂಹವನ್ನು ಪರಿಪಾಲಿಸುವಲ್ಲಿ ಮುಂದಿರುತ್ತದೆ. ಮತ್ತು ಜೇನುಗೂಡಿನಲ್ಲಿ ಕೆಲಸಗಾರರನ್ನು ತಗೊಂಡರೆ ಒಂದು ಗೂಡಿನಲ್ಲಿ ನೋಡಿದರೆ 20,000-80,000 ತನಕ ನಾವು ಅವುಗಳ ಸಂಖ್ಯೆಗಳನ್ನು ಕಾಣಬಹುದು. ಈ ಕೆಲಸಗಾರರು ಅಪೂರ್ಣ ಹೆಣ್ಣು ಆಗಿದ್ದು ಗರ್ಭಧಾರಣೆಯಲ್ಲಿ ಫಲವತ್ತತೆಯನ್ನು ಹೊಂದಿರುವುದಿಲ್ಲ. ಇವುಗಳು ಗರ್ಭಧಾರಣೆಯ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸಗಳನ್ನು ಜೇನುಗೂಡಿನಲ್ಲಿ ಮಾಡುತ್ತವೆ. ಇವುಗಳು 5 ವಾರಗಳಿಂದ 6 ವಾರಗಳ ತನಕ ಜೀವಿತಾವಧಿಯಲ್ಲಿ ಇರುತ್ತವೆ. ಮೊದಲ 3 ವಾರಗಳಲ್ಲಿ ಇವು ಗೂಡಿನಲ್ಲೇ ಇರುತ್ತವೆ. ಗೂಡಿನಲ್ಲೇ ಇದ್ದು ಕೆಲಸ ಕಾರ್ಯಗಳನ್ನು ಮಾಡುತ್ತವೆ. ಅವುಗಳೆಂದರೆ ಗೂಡನ್ನು ಸ್ವಚ್ಛಗೊಳಿಸುವುದು, ಗೂಡಿನಲ್ಲಿರುವಂತಹ ಮರಿಹುಳುಗಳಿಗೆ ಮತ್ತು ರಾಣಿ ಜೇನಿಗೆ ರಾಜಶಾಹಿ ರಸವನ್ನು ಉಣಿಸುವುದು, ಮತ್ತು ಎರಿಗಳನ್ನು ಕಟ್ಟುವುದು, ಮತ್ತು ಗೂಡಿನ ತಾಪಮಾನವನ್ನು ನಿರ್ವಹಿಸುವುದು, ಈ ರೀತಿ ಅನೇಕ ಕಾರ್ಯಗಳನ್ನು ಮಾಡುತ್ತವೆ. ನಂತರದ 3 ವಾರಗಳ ನಂತರ ಅವುಗಳು ಜೇನಿನ ಹೊರಗಿನ ಕೆಲಸಗಳಾದ ಶತ್ರುಗಳ ನಿರ್ವಹಿಸುವುದು ಮತ್ತು ಆಹಾರವನ್ನು ಸಂಗ್ರಹಿಸುವುದು, ಈ ರೀತಿ ಕೆಲಸಗಳನ್ನು ಮಾಡುತ್ತವೆ. ಇವುಗಳು ತಮ್ಮ ಹಿಂಗಾಲದಲ್ಲಿ ಪರಾಗ ಬುಟ್ಟಿಯನ್ನು ಹೊಂದಿರುತ್ತವೆ, ತಮ್ಮ ಹೊಟ್ಟೆಯ ಹಿಂಭಾಗದಲ್ಲಿ ಚುಚ್ಚುವ ಮುಳ್ಳನ್ನು ಹೊಂದಿರುತ್ತವೆ ಮತ್ತು ತಮ್ಮ ಜೇನುತುಪ್ಪವನ್ನು ಸಂಗ್ರಹಿಸಲು ಹೊಟ್ಟೆಯಲ್ಲಿ ಜೇನುತುಪ್ಪದ ಬುಟ್ಟಿಯನ್ನು ಹೊಂದಿರುತ್ತವೆ. ಇನ್ನು ಗೂಡಿನ ಎಲ್ಲ ಸದಸ್ಯರನ್ನು ಒಂದುಗೂಡಿಸಲು ಕೆಲವು ಗ್ರಂಥಿಗಳನ್ನು ತಮ್ಮ ಹೊಟ್ಟೆಯ ಹಿಂಭಾಗದಲ್ಲಿ ಹೊಂದಿರುತ್ತವೆ. ಈ ರೀತಿ ಅನೇಕ ಕಾರ್ಯಗಳನ್ನು ಕೆಲಸಗಾರರು ಮಾಡುತ್ತವೆ. ಇನ್ನು ಗಂಡು ಜೇನುನೊಣಗಳು. ಗಂಡು ಜೇನುನೊಣಗಳು ಒಂದು ಕುಟುಂಬದಲ್ಲಿ ಸುಮಾರು 100 ನೊಣಗಳನ್ನು ಕಾಣಬಹುದು. ಇದರಲ್ಲಿ ಕೇವಲ ಒಂದೇ ಒಂದು ಗಂಡು ನೊಣ ರಾಣಿ ಜೇನನ್ನು ಗರ್ಭಧಾರಣೆಗೆ ಸಂವಹನ ಮಾಡಲು ಇದಾಗಿರುತ್ತದೆ. ಮತ್ತೆ ಈ ರಾಣಿ ನೊಣಗಳು ಕೇವಲ ಈ ಗಂಡು ನೊಣಗಳನ್ನು 10 ದಿನಗಳ ವಯಸ್ಸಿನ ಗಂಡು ನೊಣಗಳನ್ನು ಬಹಳ ಸಂವಹನಕ್ಕೆ ಇಚ್ಛಿಸುತ್ತವೆ. ಮತ್ತು ಈ ಗಂಡು ನೊಣಗಳು ತಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ. ಈ ಥರ ಕೆಲಸಗಾರ ನೊಣಗಳು ಮಾಡುವಂತಹ ಆಹಾರವನ್ನು ಸಂಗ್ರಹಿಸುವುದು, ಗೂಡನ್ನು ಕಾಪಾಡುವುದು, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕೇವಲ ತಿಂದುಂಡು ಚೆನ್ನಾಗಿ ಬೆಳೀತಾ ಇರ್ತವೆ, ರಾಣಿಯ ಜೊತೆಗೆ ಒಂದು ಸಂಯೋಗ ಹೊಂದಲಿಕ್ಕೆ ಮಾತ್ರ ಕಾಯ್ತಾ ಇರ್ತವೆ ಅಂತ ಹೇಳ್ಬೋದು ನಾವು. ಈಗ ನಾವು ತಾವು ಹೇಳಿದ್ರಿ ರಾಣಿ ಆಯಸ್ಸು ಒಂದು 3-5 ವರ್ಷ ಅಂತ ಹೇಳಿದ್ರಿ, ಹಾಗೆ ಗಂಡು ಹುಳದ ಆಯಸ್ಸು ಎಷ್ಟು, ಕೆಲಸಗಾರ ಹುಳುವಿನ ಆಯಸ್ಸು ಎಷ್ಟು? ಗಂಡು ಹುಳುಗಳ ಆಯಸ್ಸು ಬಂದು 45-50 ದಿನಗಳಿರುತ್ತವೆ. ಇನ್ನು ಕೆಲಸಗಾರರ ವಯಸ್ಸು ಬಂದು 45-60 ದಿನಗಳಾಗಿರುತ್ತವೆ. ಸೊ ಇದರಲ್ಲಿ ನೋಡಿದರೆ ನಾವು ಕೆಲಸಗಾರರು ಮಹತ್ವಪೂರ್ಣವಾದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಆಯಸ್ಸು ಕಡಿಮೆ ಇದ್ದರೂ ಅವುಗಳ ಕೆಲಸ ಜಾಸ್ತಿ ಇರುತ್ತದೆ. ಈ ಜೇನು ಕುಟುಂಬ ಯಾವ ರೀತಿಯಾಗಿ ನಮ್ಮ ಬೆಳೆಗಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ, ರೈತರಿಗೆ ಯಾವ ರೀತಿಯಾಗಿ ಅದು ಉಪಕಾರ ಆಗುತ್ತೆ? ನಾವು ಜೇನುಗೂಡು ಅಂದ ತಕ್ಷಣ ಜೇನುತುಪ್ಪ ಅಷ್ಟೇ ನೆನಪಿಗೆ ಬರುತ್ತೆ. ಜೇನುತುಪ್ಪದೊಂದಿಗೆ ಇವು ನಾವು ತಿನ್ನುವ ಹಣ್ಣು, ಹಂಪಲು, ತರಕಾರಿ, ಇತರೆ ಬೆಳೆಗಳಿಗೆ ಪರಾಗಸ್ಪರ್ಶವನ್ನು ನೀಡುವ ಮೂಲಕ ಅವುಗಳ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ನಾವು ಆಡುಭಾಷೆಯಲ್ಲಿ ಹೇಳಬೇಕಂತ ಹೇಳಿದ್ರೆ ಪರಾಗಸ್ಪರ್ಶ ಅಂತ ಹೇಳಿದರೆ ಅಂದರೆ ಗಂಡು ಹೂವಿನ ಒಂದು ಪರಾಗವನ್ನು ಹೆಣ್ಣು ಹೂವಿನ ಒಂದು ಶಲಾಕಾಗ್ರಕ್ಕೆ ವರ್ಗಾಯಿಸಬೇಕಾಗತ್ತೆ. ಆ ವರ್ಗಾಯಿಸುವ ಕ್ರಿಯೆಯನ್ನು ಪ್ರಪಂಚದಲ್ಲಿ ಹಲವಾರು ಜೀವಿಗಳು ಮಾಡುತ್ತೆ. ಅಂದರೆ ಜೇನು ಒಂದೇ ಅಂತಲ್ಲ, ಜೇನಿರ್ಬೋದು, ಚಿಟ್ಟೆಗಳಿರ್ಬೋದು, ಪತಂಗಗಳಿರ್ಬೋದು, ದುಂಬಿಗಳು, ಕಡಜಗಳು, ಹೀಗೆ 10 ಹಲವಾರು ಕೀಟಗಳು ಅದರ ಜೊತೆಗೆ ಗಾಳಿ, ನೀರು, ಮನುಷ್ಯ ಎಲ್ಲವೂ ಸೇರಿ ನಿರ್ವಹಿಸ್ತಾ ಇರ್ತವೆ. ಆದರೆ ಅದರಲ್ಲಿ ಜೇನಿನ ಒಂದು ಪಾತ್ರ ಬಹಳ ಪ್ರಮುಖವಾದದ್ದು ಅಂತ ನಾವು ಹೇಳ್ತೀವಿ. ಹಾಗಾಗಿ ಜೇನಿನ ಒಂದು ಪರಾಗಸ್ಪರ್ಶಕ್ಕೆ ಹೆಚ್ಚಿನ ಒಂದು ಮಹತ್ವ ಸಹ ಇದೆ. ಸೊ ಅದರಲ್ಲಿ ಪರಾಗಸ್ಪರ್ಶ ಅಂತಕ್ಕಂಥದ್ದು ಮನುಷ್ಯನಿಗೆ ನೇರವಾಗಿ ಕಣ್ಣಿಗೆ ಕಾಣದೇ ಇದ್ದರೂ ಸಹ ಇವತ್ತು ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹುಪಾಲು ನಮಗೆ ಬರ್ತಾ ಇರತಕ್ಕಂಥದ್ದು ಈ ಒಂದು ಪರಾಗಸ್ಪರ್ಶದ ಪ್ರಯೋಜನದಿಂದ. ಎರಡನೇದಾಗಿ ತಾವು ಜೇನುತುಪ್ಪ ಅಂತ ಹೇಳಿದಿರಿ. ಜೇನುತುಪ್ಪಕ್ಕೆ ಒಂದು ಪೋಷಕಾಂಶಗಳಲ್ಲಿ ಬೆಲೆ ಇದೆ, ಎರಡನೇದಾಗಿ ಔಷಧೀಯ ಮಹತ್ವ ಇದೆ. ಸೊ ಈ ಔಷಧೀಯ ಗುಣಗಳು ಯಾವ ರೀತಿ ಬರುತ್ತೆ ಅಂತ ಏನಾದರೂ ಹೇಳಲಿಕ್ಕಾಗತ್ತಾ? ಈ ಜೇನುತುಪ್ಪದಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದು ಮತ್ತು ಶಿಶುಗಳಿಗೆ ಪೋಷಕಾಂಶಗಳನ್ನು ನೀಡುವುದು ಮತ್ತು ಕೆಲವೊಂದು ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಈ ಜೇನುಗೂಡುಗಳಿಂದ ಕೇವಲ ಜೇನುತುಪ್ಪವಲ್ಲದೆ ಇನ್ನೂ ಕೆಲವು ಮಹತ್ವಪೂರ್ಣವಾದ ಉತ್ಪನ್ನಗಳು ನಾವು ಕಾಣಬಹುದು. ಅವುಗಳೆಂದರೆ ಜೇನುಮೇಣ ಆಗಿರಬಹುದು, ಪರಾಗ ಆಗಿರ್ಬೋದು, ಜೇನಿನ ವಿಷ, ಜೇನಿನ ಅಂಟು, ಹೀಗೆ ಹಲವಾರು ಉಪ ಉತ್ಪನ್ನಗಳನ್ನು ಸಹ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಭಾಳ ಪ್ರಮುಖವಾಗಿ ಕೇಳಬರ್ತಾ ಇರತಕ್ಕಂಥದ್ದು ನಾವು ಜೇನಿನ ಒಂದು ಕುಟುಕು ಚಿಕಿತ್ಸೆ ಅಂತ ಹೇಳ್ತೀವಿ. ಆ ಒಂದು ಕುಟುಕು ಚಿಕಿತ್ಸೆಯ ಒಂದು ಮಹತ್ವ ಏನಂತ ಹೇಳಿದರೆ ಬಹಳಷ್ಟು ಜನಕ್ಕೆ ಈ ಸ್ನಾಯು ಅಥವಾ ಕೀಲು ನೋವು ಬರುತ್ತೆ, ವಯಸ್ಸಾಗ್ತಾ ಆಗ್ತಾ ಒಂದು ಸಂಧಿ ನೋವುಗಳು ಬರುತ್ತೆ, ಈ ರಿಮ್ಯಾಟೆಡ್ ಆರ್ಥರೈಟಿಸ್ ಅಂತ ಕರೀತಾರೆ. ಇದಕ್ಕೆ ನಮ್ಮ ವೈದ್ಯಕೀಯ ವಿಜ್ಞಾನದಲ್ಲಿ ಅಥವಾ ಆಧುನಿಕ ವಿಜ್ಞಾನದಲ್ಲಿ ಯಾವುದೇ ಒಂದು ಚಿಕಿತ್ಸೆ ಇಲ್ಲ ಅಥವಾ ಸಂಪೂರ್ಣವಾಗಿ ಅದನ್ನು ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಆದರೆ ನಿರಂತರವಾಗಿ ಜೇನಿನ ಕುಟುಕನ್ನು ನಾವು ಪಡ್ಕೊಳ್ಳೋದ್ರಿಂದ ಅದು 100% ವಾಸಿಯಾಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಸಹ ಇದೆ. ಅದನ್ನು ಇವತ್ತು ಹಲವಾರು ಜನ ಇವತ್ತು ಜೇನು ಕೃಷಿಕರು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಅದಕ್ಕೆ ಆ ಒಂದು ರೋಗದಿಂದ ಮುಕ್ತರಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಅಲ್ಲದೆ ಈ ಒಂದು ಪರಿಮಳ ಚಿಕಿತ್ಸೆ ಅಂತ ಹೇಳ್ತಾರೆ, ಅಂದರೆ ಆರೋಮಾಥೆರಪಿ ಅಂತ ಹೇಳ್ತಾರೆ. ಅಂದರೆ ಜೇನುಗೂಡುಗಳಿಂದ ಹೊರಹೊಮ್ಮತಕ್ಕಂತಹ ಒಂದು ಸುಗಂಧ ಏನಿದೆ ಅದು ನಮ್ಮ ಶ್ವಾಸಕೋಶದ ನಾಳಗಳಲ್ಲಿರ್ತಕ್ಕಂತಹ ಬ್ಲಾಕೇಜನ್ನು ತೆಗೀಲಿತ್ತೆ, ಮತ್ತು ನಮ್ಮ ಉಸಿರಾಟವನ್ನು ಸರಾಗ ಮಾಡುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಗುಣಪಡಿಸುತ್ತೆ ಅಂತ ಹೇಳೋದ್ರಿಂದ ಇವತ್ತು ಆ ಪರಿಮಳ ಚಿಕಿತ್ಸೆಗೂ ಸಹ ಸಾಕಷ್ಟು ಬೇಡಿಕೆಯನ್ನು ನಾವು ಕಾಣಬಹುದು. ಹೀಗೆ ಜೇನು ಆ ಒಂದು ಕುಟುಂಬ ವ್ಯವಸ್ಥೆ ಭಾಳಷ್ಟು ಅದನ್ನು ನಾವು ನೋಡಿ ಅದನ್ನು ಕಲಿಯುವಂಥದ್ದು ಅದರಿಂದ ಪಾಲನೆ ಮಾಡ್ತಕ್ಕಂಥದ್ದು ಸಾಕಷ್ಟು ಒಂದು ವಿಭಾಗ. ಆದರೆ ಅದರಿಂದ ದೊರೆತಕ್ಕಂತಹ ಪ್ರಯೋಜನಗಳು ಅದರಲ್ಲಿ ಒಂದು ಉತ್ಪನ್ನಗಳಿರ್ಬೋದು, ಪರಾಗಸ್ಪರ್ಶ ಇರ್ಬೋದು, ತನ್ನದೇ ಆದಂತಹ ಒಂದು ಮಹತ್ವವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಅದಲ್ಲದೆ ಈ ಜೇನಿನ ಪರಸ್ಪರ ಹೊಂದಾಣಿಕೆ ಇರ್ಬೋದು, ಸೌಹಾರ್ದತೆ ಇರ್ಬೋದು, ಹಂಚಿಕೊಂಡು ತಿಂತಕ್ಕಂಥದ್ದು ಇರ್ಬೋದು, ಶುಚಿಯಾಗಿ ಇಟ್ಟುಕೊಳ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ಒಂಥರ ಮಾನವನಿಗೆ ಒಂದು ಮಾದರಿಯಾದಂತಹ ಒಂದು ಕೀಟ ಅಂತ ನಾವು ಹೇಳ್ತೀವಿ. ಜೇನನ್ನು ನಾವು ಬಹಳ ವಿಸ್ಮಯಕಾರಿ ಕೀಟ ಮತ್ತು ಅಷ್ಟೇ ಮಾದರಿಯಾದಂತಹ ಒಂದು ಕೀಟ ಅಂತ ಹೇಳ್ತೀವಿ. ಬಹಳಷ್ಟು ರೈತರಿಗೆ ಇದು ನಾವು ಜೇನನ್ನು ನಾವು ಪಾಲಿಸುವಂಥವ್ರಿಗೆ ಸಾಕಷ್ಟು ಬರುತ್ತೆ. ಸೊ ಹಾಗಾಗಿ ಇವತ್ತು ಜೇನು ಕೃಷಿಕರು ಈಗ ನಾವು ಈ ಒಂದು ಕಾಲವನ್ನು ನೆನೆಸ್ಕೊಂಡ್ರೆ ಈಗ ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರೆ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತ ಬಾಂಧವರು ಜೇನು ಕೃಷಿಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತಿದ್ದಾರೆ. ಅದರಲ್ಲೂ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ಹೇಳ್ತಿರಲ್ಲ, ಅವರೆಲ್ಲ ತಮ್ಮ ತಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ಇನ್ಸೆಕ್ಟ್ ಬಾಕ್ಸಸ್ ಎಲ್ಲ ಇಡ್ತಿದ್ದಾರೆ. ಇದರಿಂದ ಅವರಿಗೆ ಕೇವಲ ಅವರ ಬೆಳೆಗಳ ಫಲವತ್ತತೆ ಅಲ್ಲದೆ ತಾವು ಆದಾಯವನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ. ಅದರ ಜೊತೆಯೂ ಉದ್ಯಮಗಳು ಮತ್ತು ಅದರಿಂದ ಕೆಲವೊಂದು ಪರಿಸರಕ್ಕೆ ಬೇಕಾಗುವಂತಹ ಎಲ್ಲ ರಕ್ಷಣೆಗಳನ್ನು ಅವರು ಪಡೆದುಕೊಳ್ಳುತ್ತಿದ್ದಾರೆ. ಅಂದರೆ ಸಂಕ್ಷಿಪ್ತವಾಗಿ ಈಗ ಒಂದು ಒಬ್ಬ ರೈತ ಈ ಒಂದು ಜೇನು ಕೃಷಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಪ್ರಗತಿಪರ ಜೇನು ಕೃಷಿಕರ ಹತ್ರ ಒಂದು ತರಬೇತಿಯನ್ನು ಪಡ್ಕೊಳ್ಬೇಕು, ಅಥವಾ ಸಮೀಪದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯಕ್ಕೆ ಬಂದರೆ ಸೂಕ್ತವಾದಂತಹ ತರಬೇತಿಯನ್ನು ಪಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅಲ್ಲದೆ ಇವತ್ತು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳು ಸಹ ಈ ಒಂದು ಜೇನು ಕೃಷಿಯನ್ನು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಅಲ್ಲೂ ಸಹ ತರಬೇತಿಯನ್ನು ಪಡ್ಕೊಳ್ಬೋದು. ತರಬೇತಿಯನ್ನು ಪಡ್ಕೊಂಡ ನಂತರ ತೋಟಗಾರಿಕೆ ಇಲಾಖೆಯಲ್ಲಿ ಈ ಒಂದು ಜೇನು ಕೃಷಿ ಮಾಡಲಿಕ್ಕೆ ಸಹಾಯಧನದ ಒಂದು ಯೋಜನೆ ಲಭ್ಯ ಇದೆ. ಅದರಲ್ಲಿ 75% ಸಹಾಯಧನ ಸಾಮಾನ್ಯ ವರ್ಗ ಇರಲಿ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೂ ಸಹ 75% ಸಹಾಯಧನ ಇರೋದ್ರಿಂದ ಆ ಸಹಾಯಧನದ ಒಂದು ಪ್ರಯೋಜನವನ್ನು ತಾವು ಪಡ್ಕೊಂಡು ನಾವು ಜೇನು ಕೃಷಿಯನ್ನು ಪ್ರಾರಂಭ ಮಾಡ್ಬೋದು. ಅಂದರೆ ಒಬ್ಬ ಸಾಧಾರಣ ಮನುಷ್ಯ ಅಂದರೆ ಅವರ ಹತ್ರ ಜಮೀನು ಇರಲಿಲ್ಲ ಅಂತೇಳಿದ್ರು ಒಂದು ಆತ್ಮಸಂತೋಷಕ್ಕಾಗಿ ಅಥವಾ ಒಂದು ಹಾಬಿ ಅಂತ ಹೇಳ್ತೀವಿ ನಾವು, ಅದಕ್ಕಾಗಿ 4 ಕುಟುಂಬಗಳನ್ನು ಸಹಾಯಧನದಲ್ಲಿ ಪಡ್ಕೊಳ್ಳಿಕ್ಕೆ ತೋಟಗಾರಿಕೆ ಇಲಾಖೆಯಲ್ಲಿ ಅವಕಾಶ ಇದೆ. ಅದೇ ಒಬ್ಬ ರೈತ ತೋಟಗಾರಿಕೆ ಬೇಸಾಯವನ್ನು ಮಾಡ್ತಾ ಇದ್ದರೆ, ಹಣ್ಣು ಅಥವಾ ಪುಷ್ಪ ಕೃಷಿ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ದರೆ ಅಂತಹ ರೈತರಿಗೆ 10 ಪೆಟ್ಟಿಗೆಗಳವರೆಗೆ ಸಹಾಯಧನದಲ್ಲಿ ನೀಡಲಿಕ್ಕಂತಹ ಒಂದು ವ್ಯವಸ್ಥೆ ತೋಟಗಾರಿಕೆ ಇಲಾಖೆಯಲ್ಲಿದೆ. ಅಂದರೆ 75% ಒಂದು ಪೆಟ್ಟಿಗೆಯ ಬೆಲೆ ಸುಮಾರು 4,500 ರೂಪಾಯಿ ಆಗುತ್ತೆ. ಅದರಲ್ಲಿ 3,375 ರೂಪಾಯಿಯಷ್ಟು ಸಹಾಯಧನ ರೈತರಿಗೆ ಸಿಗುತ್ತೆ. ಇದನ್ನು ಪಡ್ಕೊಳ್ಳಿಕ್ಕೆ ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಗೆ ಹೋಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿದರೆ ಆ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಬೋದು. ಇನ್ನು ಕೆಲವರು ಆ ಒಂದು ಜೇನಿನ ಒಂದು ಸಂಸ್ಕರಣೆ ಮಾಡಲಿಕ್ಕಿರ್ಬೋದು, ಜೇನನ್ನು ಪ್ರೊಸೆಸಿಂಗ್ ಮಾಡಲಿಕ್ಕೆ ಅಥವಾ ಸಂಸ್ಕರಣೆ ಮಾಡಲಿಕ್ಕೆ ಅದನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡಿರ್ಬೋದು, ಅಂಥವರಿಗೂ ಸಹ 50% ಸಹಾಯಧನದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈಗಾಗಲೇ ನಾನು ಹೇಳಿದೆ, ಪರಿಮಳ ಚಿಕಿತ್ಸೆ ಅಥವಾ ಕುಟುಕು ಚಿಕಿತ್ಸೆ ಇಂತಹ ಕೇಂದ್ರಗಳನ್ನು ತೆಗಿಲಿಕ್ಕೆ ತಾವು ಸೂಕ್ತವಾದಂತಹ ತರಬೇತಿಯನ್ನು ತೊಗೊಂಡು ಅದರಲ್ಲಿ ಸರ್ಟಿಫಿಕೇಟನ್ನು ಹೊಂದಿದ್ದರೆ ಅಂಥವರಿಗೂ ಸಹ ಈ ಒಂದು ಯೋಜನೆಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಆ ಇಲಾಖೆಯಲ್ಲಿ ಸಹಾಯಧನ ಸಿಗುತ್ತೆ. ಸೊ ಇಷ್ಟೇ ಅಲ್ಲದೆ ನಮ್ಮ ಗಂಗಾವತಿಯ ಕೃಷಿ ಮಹಾವಿದ್ಯಾಲಯದಲ್ಲಿರ್ತಕ್ಕಂತಹ ಜೇನು ಕೃಷಿ ಉತ್ಕೃಷ್ಟತ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟರೆ ಅದರಲ್ಲಿ ಈ ಒಂದು ಜೇನಿನ ಸಂಸ್ಕರಣೆಯನ್ನಾಗಲಿ ಅಥವಾ ಅದರ ಮೌಲ್ಯವರ್ಧನೆಯನ್ನು ಮಾಡೋದಂತಾಗಲಿ ಅದನ್ನು ಬ್ರ್ಯಾಂಡಿಂಗ್ ಮಾಡುವಂತಹ ಮಾಹಿತಿಯನ್ನು ತಾವು ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತು ಸಾಕಷ್ಟು ಮಾಹಿತಿಯನ್ನು ಡಾಕ್ಟರ್ ಮಂಜುಳಾ ಅವರು ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗೆ ನಿಮ್ಮ ಇನ್ಯಾವುದೇ ಪ್ರಶ್ನೆಗಳಿದ್ದರೂ ಸಹ ನೀವು ನನ್ನನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ ಡಾಕ್ಟರ್ ಬದ್ರಿ ಪ್ರಸಾದ್ ಪಿಆರ್ 9900145705 ಸಂಪರ್ಕ ಮಾಡ್ಬೋದು. ಅಲ್ಲೇ ಮಂಜುಳಾ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆ ರೈತರಿಗೆ. ನನ್ನ ಹೆಸರು ಮಂಜುಳಾ, ನನ್ನ ದೂರವಾಣಿ ಸಂಖ್ಯೆ 9113950064. ಈ ದೂರವಾಣಿ ಸಂಖ್ಯೆಗಳಿಗೆ ತಾವು ಸಂಪರ್ಕ ಮಾಡಿ ಈ ಒಂದು ಜೇನು ಕೃಷಿಯ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ಬೋದು ಮತ್ತು ಜೇನು ಕೃಷಿಯನ್ನು ಆರಂಭ ಮಾಡ್ಬೋದು ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಈವರೆಗೆ ಜೇನು ಕುಟುಂಬಗಳ ವ್ಯವಸ್ಥೆ ಮತ್ತು ವಿಭಜನೆ ಈ ಕುರಿತು ಗಂಗಾವತಿ ಕೃಷಿ ವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪಿಆರ್ ಬದ್ರಿಪ್ರಸಾದ್ ಮತ್ತು ಹಿರಿಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಮಂಜುಳಾ ಅವರ ನಡುವಿನ ಸಂವಾದ ಕೇಳಿದಿರಿ. ಏ ಮಲ್ಲವ್ವ, ಎಷ್ಟು ಸತ್ತು ಹೇಳಬೇಕು ನಿನಗ, ನಮ್ಮ ಮನೆ ಮುಂದೆ ಕಸ ಹಾಕ್ತಿ? ಇಲ್ ಬೇಡ, ನಾ ಎಲ್ಲಿ ಹಾಕಿ, ನಾ ಹಾಕಿಲ್ ಬಿಡು, ನನ್ನ ಕಣ್ಣು ಸುಂಡ ಹೇಳ್ತಾವನು ಮತ್ತೆ. ಅದಕ್ಕೆ ಯಾಕೆ ಜಗಳಾಡ್ತಿ ಪಯಣ, ಅದೇನಿಲ್ಲ, ಸ್ವಲ್ಪ ಇತ್ತು ಕಸ, ಹಿಂಗ ಮುಂಜಾನೆಕ್ಕ ಒಂದಿಟ್ಟು ತರಕಾರಿ ಕಟ್ ಮಾಡಿದ್ನೆ, ಅದೊಂದಿತ್ತ, ಹಣ್ಣಿನ ಸಿಪ್ಪು ಒಂದಿಷ್ಟು ಹುಡುಗರ್ಗಾಗ್ದ ಚೂರು ಹಾಕಿದೆ ಸಾಕು. ಪಟ್ಟಿ ಬಹಳ ಉದ್ದ ಬೆಳೀತಾ ಹೋಗುತ್ತೆ ನೋಡು, ಕಸ ಹಂಗೆಲ್ಲ ಹಾಕಿದ್ರೆ ಮತ್ತೆ ಸೊಳ್ಳೆ ಗಿಳ್ಳೆ ಜಾಸ್ತಿ ಆಗಿ ಏನೇನೋ ಕಾಯಿಲೆ ಬರ್ತಾವಲ್ಲ, ಮಲೇರಿಯಾ, ಡೆಂಗಿ ಅಂತ, ಇನ್ನೊಂದೇನೋ ಚಿಕ್ಕುನ್ಗುನ್ಯಾ, ಇಂಥವ್ ಬರಕಿವೆ ಕಾರಣ ನೋಡು. ದಿನ ಮುನ್ಸಿಪಾಲ್ಟಿ ಗಾಡಿ ಬರ್ತಾವ, ಗಾಡಿ ಪಿಪಿ ಉದ್ಕೊಂಡು ಬರ್ತಾನ ಮನುಷ್ಯ, ಅವನ್ ಕಡೆಗೆ ಎಲ್ಲಾ ಕಸ ಕೊಟ್ಟು ಕಳಿಸು ಆಗ್ಬೋದು. ಅದೇನು ಕೊಳತು ಹೋಗುತ್ತಲ್ಲ, ಅದೇನಾಗಂಗಿಲ್ಲ, ಕೊಳತು ಹೋಗೋದು ಬೇಡದು ಪ್ರಶ್ನೆ ಬೇಡ, ಎಲ್ಲಾ ಕಾನೂನು ಮಾಡ್ಯಾರ ಹಿಂಗಿಂಗ್ ಇರ್ಬೇಕಂತ, ಹಂಗೆದ್ದು ನಾವು ಹಂಗೆ ಸೇರ್ಕೊಂಡು ಹೋದ್ರಾತಪ್ಪ. ಈಗ ಎಲ್ಲಿ ಹಾಕ್ಬೇಕು ನಾ ಕಸನ, ಗಾಡಿ ಬರ್ತೈತಿ ಅವಾಗ ಹಾಕು. ಹಂಗ ಮಾಡ್ತಾನೆ ಹಂಗಾರ, ಅವ್ರ ಇವ್ರ ಮನೆ ಮುಂದ ಕಸ ಹಾಕಿ ನಾ ಯಾಕೆ ಬೈಸ್ಕೊಳ್ಳಿ. ಹಂಗೆ ಮಾಡು, ಜಾಣ ಹಾಕಿ ಹಾಕ್ತೀನಿ. ಈಗ ಹವಾಮಾನ ವರದಿ. ಮುನ್ನವೇ ಹೇಳುವ

ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.